ಸ್ವಲ್ಪ ದಿನ ಆಮೇಲೆ ಆಮೇಲೆ ಆಮೇಲೆ ಅದಕ್ಕೆ ಏನಾಗಿದ್ದಾರೆ ಈಗ 100% ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ ಈಗ. ಆಮೇಲೆ ಈಗ 4-5 ಎಕರೆ ಜಮೀನು ಇತ್ತು ಅಂತ ಇಟ್ಕೊಳ್ಳಿ, ಒಂದೇ ದಿನಕ್ಕೆ ಅದನ್ನು ಒಕ್ಕಣೆ ಮಾಡ್ಬಿಡ್ಬೋದು. ಹಂಗಾಗಿ ಸ್ವಲ್ಪ ಒಂದು ವಾರ ಅಷ್ಟೇ, ಆಮೇಲಿಂದ ತುಂಬನೇ ಚೆನ್ನಾಗಿ ಇಂಪ್ರೂವ್ ಆಯ್ತು ಅದು ನಮಗೆ ತುಂಬನೇ. ಅದರಿಂದ ತುಂಬನೇ ದುಡ್ದಿದ್ದೀವಿ ನಾವು. ಸಾಮಾನ್ಯ ಜಾಸ್ತಿ ಜನ ಏ ನಮ್ಮ ಮಿಷನ್ ಕುಮಾರಣ್ಣ, ನಮ್ಮ ಕುಮಾರಣ್ಣಂದೇ ಮಿಷಿನ್ ಫಸ್ಟು, ಅವರೇ ನಮಗೆ ಇವೆಲ್ಲ ತೋರಿಸ್ಕೊಟ್ಟವರು ಆಧುನಿಕತೆಯಲ್ಲಿ. ತಂತ್ರಜ್ಞಾನದಲ್ಲಿ ಭತ್ತದ ಮಿಷನ್ ತೊಗೊಂಡು ಬಂದೆ ಅಂತ ಹೇಳಿದ್ರೆ, ಈಗ ಪ್ರಾಯೋಗಿಕವಾಗಿ ನಾನು ಭೂಮಿಲಿ ಹೊಸ ಪ್ರಯೋಗ ಮಾಡಿದೆ ಅಂದ್ರಲ್ಲ, ಏನು ಪ್ರಯೋಗ ಮಾಡಿದ್ರೆ ಮೊದಲಾಗಿ? ಡಿಪಿಟಿ ಸೋನಾ ಅಂತೇಳಿ ಒಂದು ಸೋನಾ ಮಸೂರಿ ಅಂತೇಳಿ ಒಂದು ರೈಸ್ ಬಂದಿತ್ತು ನಮ್ಮ ಕಡೆ, ಅದೇ ಪ್ರಥಮ ಬಂದಿದ್ದು. ಅದು ಜೀರಿಗೆ ಅಷ್ಟೇ ಸಣ್ಣ ಇತ್ತು ಅಂದರೆ ತುಂಬನೇ ಸಣ್ಣ ಆಯಿತು ಭತ್ತ. ಅದನ್ನು ಒಂದು ಎಕರೆಗೆ 10 kg ಬಂದಿದ್ದು ಅದು ಬ್ಯಾಗದಷ್ಟೇ ಅದು. ಅದನ್ನು ತೊಗೊಂಡೋಗಿ ನಾನೊಂದು ಏನೇ ನಾನು ಫಸ್ಟ್ ಜಮೀನು ಕೊಂಡ್ಕೊಂಡಿದ್ದೆ ತೆಂಗಿನ ತೋಟ ಮಾಡಿರೋ ಜಾಗದಲ್ಲಿ, ಅದನ್ನು ಹಾಕಿದೆ ಅಲ್ಲಿ. ಅಲ್ಲಿ ಹಾಕಿದಾಗ 65 ಚೀಲ ಭತ್ತ ಆಯಿತು ಅದು ಬಾಯಿ ಹೊಲ್ದಿದ್ದು 1.25 ಎಕರೆಗೆ. ತುಂಬನೇ ಸಣ್ಣ ಸಣ್ಣ ಭತ್ತ, ಇಷ್ಟು ಭತ್ತ ಬೆಳೀತಲ್ಲ ಇವನಿಗೆ, ಭತ್ತ ಈಗ ಭೂಮಿಗೆ ಹೆಂಗೆ ಆಗ್ತಾವನೆ, ಒಟ್ಲೆ ಹೆಂಗೆ ಆಗ್ತಾ ಇದ್ದಾನೆ, ಇವನು ನಾಟಿ ಹೆಂಗೆ ಮಾಡ್ತಾನೆ ಇಷ್ಟು ಭತ್ತದಲ್ಲಿ, ಇದು ಹೆಂಗೆ ಬೆಳವಣಿಗೆ ಬರುತ್ತೆ, ಭತ್ತ ಹೆಂಗಾಗತ್ತೆ ಅಂತ ರೈತರು ತುಂಬನೇ ಜನ ನನಗೆ ಆಮೇಲೆ ಕಣ್ಣಿಟ್ಟಿದ್ರು. ಮತ್ತೆ ಹೋಯ್ತಾ ಮತ್ತೆ ವಿಚಾರಣೆ ಮಾಡ್ತಿದ್ರು ಹೇಳಿ, ಅವ್ರು ವಿಚಾರಣೆ ಮಾಡ್ತಾರೆ. ನೀವು ಈಗ 1 ಎಕರೆಗೆ ಬಿತ್ತನೆ ಬೀಜ ಮಾಡಬೇಕು ಅಂದರೆ ಎಷ್ಟು ಕೆಜಿ ಭತ್ತ ಹಾಕ್ತೀವಿ? 10 kg ಸಾಕು. 1 ಎಕರೆಗೆ ನಾವು ಏನು 25 kg ಭತ್ತನ ಹಾಕೋ ಜಾಗಕ್ಕೆ ಹಾಕಬೇಕಾದ 10 kg. ಮತ್ತೆ ಎಲ್ಲ ಕಡಿಮೆ ಅಂದ್ರೆ 15-20 kg ಬೇಕು ಅಂತಾರೆ. ಏ ಬೇಕಾಗಲ್ಲ. ಮತ್ತೆ ನೀವು ಮಾಡೋ ತಂತ್ರಜ್ಞಾನ ಹೇಗೆ? ಅದು ಸಾಕು. ಅದು ನಾವು ಏನು ಅಳವಡಿಸ್ಕೊಂಡು ಭತ್ತ ಹಾಕ್ತಿವಲ್ಲ, ಭತ್ತನ ತೆಳುವಾಗಿ ನಾವು ಹಾಕ್ಬೇಕು. ಭತ್ತನ 10 kg ಭತ್ತ ನೀವು ಹಾಕಿದ್ರೆ 1 ಎಕರೆಗೆ ಪೈರಾಗಿ ನೀವು ಉಳ್ಗೊಳ್ಳುತ್ತೆ. ಅಷ್ಟೇ ಜಾಗನ ಸ್ಕ್ವೇರ್ ಕಮ್ಮಿ ಮಾಡಬಾರ್ದು. ನೀವು ಏನು 1 ಎಕರೆ ಹಿಂದೆ ಹಾಕ್ತಿದ್ರೆ ಹಾಗೇನ ಅಷ್ಟಾಗಲ್ಲ, ಜಾಗನ ಪೂರ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಮನೇಲಿ ಇದ್ರೆ ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಹಾಕೊಳ್ಳಿ. ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಮಾಮೂಲಿ ಕೆಂಗ್ ಏನು ಮಾಡ್ತೀರಾ ಮಾಡಿಬಿಟ್ಟು ವಿರಳವಾಗಿ ಪೈರು ಹಾಕ್ಬೇಕು. ವಿರಳವಾಗಿ ನೀವು ಪೈರು ಹಾಕಿದಾಗ ಏನಾಗುತ್ತೆ, ಅದು ಸ್ಟ್ರೆಂತ್ ಆಗುತ್ತೆ ಪೈರು ಚೆನ್ನಾಗಿ. ಈಗ ಏನಾರು ಪ್ಲಸ್ ಇದೆ, ಅವನು 1 ಎಕರೆಗೆ 6 kg ಭತ್ತ ಕೊಡ್ತಾನೆ, 1 ಎಕರೆಗೆ ಪೈರಾಗಿ ಇನ್ನೂ ಉಳ್ಕೊಳ್ಳುತ್ತದೆ 6 kg ಭತ್ತ. ಹಂಗೆ ಈ ಸಣ್ಣ ಭತ್ತ 10 kg ಮ್ಯಾಕ್ಸಿಮಮ್ ಅದು, ಮ್ಯಾಕ್ಸಿಮಮ್ ಅದು. ಯಾಕೆಂದ್ರೆ ಅದರಲ್ಲಿ ಒಳ್ಳೆ ಇಳುವರಿನೂ ತೊಗೊಂಡಿದ್ದೀನಿ, ಒಳ್ಳೆ ಇದೂ ಆಗಿದೆ ನನಗೆ ವಿನರ್ ಪ್ಲಸ್ಸಲ್ಲಿ. ಬಟ್ ಈ ಸೋನಮ್ಮು ಹಾಕಿದಾಗ ನಾನು 10 kg ಭತ್ತನ ಇವ್ರು ಹೇಗೆ ಸಾಧ್ಯ, ಇವರು ಮಾಡೋಕ್ಕೆ ಸಾಧ್ಯ ಅಂದ್ಬಿಟ್ಟು 20 kg ಭತ್ತಲ್ಲಿ 1 ಎಕರೆ ಹೆಂಗೆ ನಾಟಿ ಮಾಡ್ತಾರೆ ಅಂತ ತುಂಬನೇ ಇದು ಮಾಡಿದ್ರು. ಆಮೇಲೆ ಮಾಮೂಲಿ ಎಲ್ಲ ಬಂದಿದ್ರು, ಸುಮಾರು ಜನ ರೈತರು ನನ್ನ ಸ್ನೇಹಿತರು ಬಂದು ಅಲ್ಲೇ ಕೂತಿದ್ರು, ಭತ್ತನೂ ನೋಡಿದ್ರು, ಆಮೇಲೆ ಹೆಂಗೆ ಒಟ್ಲಾಗ್ತಾವೆ ಅಂತ. ಆಮೇಲೆ ನಾನು ಒಂದು ಸೇರು ತೊಗೊಂಡೆ, ಅಳತೆ ಮಾಡ್ಕೊಂಡು ಎಷ್ಟು ಸೇರು ಬತ್ತು ಒಂದು ಲೆಕ್ಕ ಆಗ್ತಾವೆ, 12,000 12,500 ಇತ್ತು ಒಂದು 10 kg ಒಟ್ಟು ಮಾಡ್ಕೊಂಡು. ಆವಾಗ ಲೇಟ್ ಮಾಡ್ಕೊಂಡೆ, ಆಮೇಲೆ ಎಷ್ಟು ಕಂಗಿದೆ ಲೆಕ್ಕ ಆಗ್ತಿದೆ ಅದನ್ನ, ಇಷ್ಟು ಕಂಗಿಗೆ ಇದು ಒಂದು ಸೇರೋ ಒಂದು ಸೇರು ಪಾವು ಬರುತ್ತಾ ಎಷ್ಟು ಅಂತ ಡಿವೈಡೇಷನ್ ಮಾಡ್ಕೊಂಡೆ. ಅದನ್ನು ಮಾಡ್ಕೊಂಡು ತೆಳ್ಳಗೆ ಹಾಕ್ತೆ. ಅದಕ್ಕೆ ಹಾಕುವಾಗ ನಾನೇನು ಮಾಡ್ತೀನಿ, ಜೊತೆಗೆ DAP ಮಾತ್ರ ಹಾಕೋದು ನಾನು, ಬೇರೆ ಏನು ಕೊಡಲ್ಲ. ಸ್ವಲ್ಪ DAP ಒಂದು ಎಕರೆಗೆ ಒಂದು 6-8 kg DAP ಕೊಡ್ತೀನಿ. DAP ಹಾಕ್ಬಿಟ್ಟು ಮೇಲ್ಗಡೆ ಭತ್ತ ಹಾಕ್ಬಿಟ್ಟು ತೆಳ್ಳು ಮಣ್ಣು ಮುಚ್ಚಿಬಿಟ್ಟು ನೀರು ಹಾಯಿಸ್ಬಿಡ್ತೀವಿ. ಒಂದು 6-7 ದಿವಸ ಆದಮೇಲೆ ಮಳೆ ಇದ್ದರೆ ಮೇಲೆ ಚಕ್ಕೆ ಬರ್ತದೆ, ಇಲ್ಲಿ ನೀರು ಕೊಡೋ ಅವಶ್ಯಕತೆ ಇರಲ್ಲ, ಮಳೆ ಇಲ್ಲಾಂದ್ರೆ ನೀರು ಕೊಡಬೇಕು. ಆಮೇಲೆ ಒಂದು 10-12 days ಆದಮೇಲೆ ಒಂದು 2-3 kg ವೀರ್ಯ ಸ್ವಲ್ಪ ಸಪೋರ್ಟಿಂಗ್ ಆಗಿ ವೀರ್ಯ ಕೊಡ್ತೀವಿ ಅಷ್ಟೇ. 20-23 ದಿವಸ ಒಳಗೆ ನಾಟಿ ಮಾಡಿಬಿಡ್ತೀವಿ ನಾವು, ಅದಕ್ಕಿಂತ ಹೆಚ್ಚಿಗೆ ಮುಂದೆ ಹೋಗೋದೇ ಇಲ್ಲ. ನಾವು ಭೂಮಿ ಎಲ್ಲ ಚೆನ್ನಾಗಿ ಅದ ಮಾಡಿ ನಾಟಿ ಮಾಡಿಸ್ತೀವಿ. ಅಷ್ಟು ಪೈರು ಬೇಕಾದಷ್ಟು ಆಗುತ್ತೆ ಅದು. ಅಂದ್ರೆ ಅಷ್ಟು 1 ಎಕರೆಗೆ ಆಗೋಷ್ಟು 10 kg ಪೈರುಗಳು ಬೆಳವಣಿಗೆ ಆಗ್ತವೆ. ಪೈರು ನಾಟಿ ಮಾಡೋದನ್ನೇ ಸಂಖ್ಯೆನ ಕಡಿಮೆ ಮಾಡ್ತೀರಾ? ಇಲ್ಲ ಇಲ್ಲ, ಸಂಖ್ಯೆ ಮಾಡೋದಿಲ್ಲ, ಕಮ್ಮಿ ಮಾಡೋದೇ ಇಲ್ಲ. ನಾಟಿನ ನೀವು ಏನು ಮಾಡಿಸ್ತಾ ಇದ್ದೇವೆ ನಾವು, ಈಗ ಒಂದು ಗೇಣಿಗೆ ಒಂದು ಸಾಲು ಮಾಡೋದು, ಒಂದು ಮೊಳಕ್ಕೆ 3 ಪೈರು ಹಾಕ್ಸೋದು, ಇವೆಲ್ಲ ಕಾಮನ್ ಹಾಕಿ ಹಾಕ್ತಾರೆ. ಕೆಲವರು ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗಿ ಹಾಕೋರು ಹಾಕ್ಬೋದು, ಈಗ ಲೇಬರ್ಸ್ ಅನ್ನೋ 10 ಜನ ಒಂದೇ ಥರ ಥಿಂಕ್ ಮಾಡೋಕ್ಕಾಗಲ್ಲ. ಬಟ್ ಪೈರು ಸಫಿಷಿಯಂಟಾಗಿ ಆಗುತ್ತೆ ಅದು, ಸಫಿಷಿಯಂಟಾಗಿ ಆಗುತ್ತೆ. ಜೊತೆಗೆ ನಾವು ಏನು ನಾಟಿ ಮಾಡುವಾಗ ಟೈಮಲ್ಲಿ ಕಾಂಪ್ಲೆಕ್ಸ್ ಆಗಿ ಒಂದು 100 kg ಗೊಬ್ಬರ ಕೊಡ್ತಿದ್ದು ಹಿಂದೆ ಭೂಮಿಗೆ, ಸಷ್ಟು ಸಾಕಾಗ್ತಿರ್ಲಿಲ್ಲ ಅಂತ 100 ದಿನ ಅದನ್ನು 100 kg ಕಾಂಪ್ಲೆಕ್ಸ್ ಕೊಡ್ತಾ ಇದ್ದವು. ಅದಾದಮೇಲೆ ಒಂದು 20-25 days ಕಳೆ ತೆಗೆಸಿ ಒಂದು 25-30 kg ವೀರ್ಯ, ಒಂದು 15 kg ಪೊಟಾಸು, ಆಮೇಲೆ ಜಿಂಕ್ ಸಲ್ಫೇಟ್ ಒಂದು 5-10 kg ಜಿಂಕ್ ಸಲ್ಫೇಟು. ನಾವು ಜಿಂಕ್ ಸಲ್ಫೇಟ್ ಅಂತೂ ನಿಲ್ಲಿಸೋದಿಲ್ಲ. ನಾವು ಜಿಂಕ್ ಸಲ್ಫೇಟ್ ಕೊಡೋದ್ರಿಂದ ಏನಾಗುತ್ತೆ, ಭೂಮಿಲಿರೋ ಕೆಲ ಕ್ರಿಮಿಗಳು ಜೊತೆಗೆ ಹೋಗುತ್ತೆ. ಬಟ್ ಉಳುವಾಲೆ ಹಾಕಿದ್ರೆ ಇನ್ನೂ ಉತ್ತಮ, ಕೆಲವು ಟೈಮ್ ಸಿಗೋದಿಲ್ಲ. ಜಿಂಕ್ ಸಲ್ಫೇಟನ್ನು ನಾವು ಭೂಮಿಗೆ ಎಷ್ಟು ಮಿಕ್ಸ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ, ಆ ಭೂಮಿ ಇರೋ ಕ್ರಿಮಿಗಳು ಮತ್ತು ಕಾಳು ಕಟ್ಟೋದು ಗೆಡ್ಡೆ ಇರೋದು ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಕೆಲವರು ಅಯ್ಯೋ ಯಾಕದ ಯಾರು ಹೆಸರು ತಗೋತಾರೆ ಅಂತ 1 ಎಕರೆಗೆ 1 ಮೂಟೆ ವೀರ್ಯ ಹಾಕ್ತಾರೆ. ಅದು ಜಿಂಕ್ ಹಾಕಲ್ಲ, 1 ಮೂಟೆ ವೀರ್ಯ ಹಾಕಿದ್ರೆ ಅದು ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ, ಸಾರಜನಕ ಜಾಸ್ತಿ ಆಗ್ಬಿಡುತ್ತೆ. ಕಾಣೋದಕ್ಕೆ ತುಂಬ ಅಭಿವೃದ್ಧಿಯಾಗಿ ಕಾಣ್ತದ ಅದು, ಬಟ್ ಇಳುವರಿ ಕಮ್ಮಿ ಆಗುತ್ತೆ. ನಾವು ಹಾಕೋದು 25-30 kg ಭತ್ತಕ್ಕೇನೆ ಅದು, ನಮಗೆ ಕನಿಷ್ಠ ಅಂದರೂ 26-30 ಕ್ವಿಂಟಲ್ ಭತ್ತ ಬೆಳೆದೇ ಬೆಳಿತೀವಿ ನಾವು. ಸಣ್ಣ ಭತ್ತನೂ 26-27 ಕ್ವಿಂಟಲ್ ಬೆಳೆದೇ ಬೆಳೆದಿದ್ದೀವಿ ನಾವು ಇವತ್ತರೆಗೂ. ನಾನು ಹೇಳ್ತಾ ಇದ್ದು ಈಗ 65 ಮೂಟೆ 66 ಚೀಲ ಭತ್ತ ಆಗಿತ್ತು ಅಂದರೆ ಯಾವ ಮಟ್ಟಕ್ಕೆ ಆಗಿದೆ ಅಂತ ನೀವೇ ಚಿಂತೆ ಮಾಡ್ಬೋದು. ಅದರಲ್ಲೇನು ಯಾವುದೇ ಏನು ಇದಿಲ್ಲ. ತುಂಬ ಜನ ನೋಡಿ ಇದೇನು ಈ ಭತ್ತನ ಇಷ್ಟೊಂದು ಬೆಳೆದಲ್ಲ ಹಿಂಗೆ ಕತೆ ಹಿಂಗೆ ಮುಂದೆ ವರ್ಷ ತುಂಬ ಜನ ಹಾಕಿದ್ರು ಅದನ್ನು. ಬಟ್ ನಮ್ಮ ಅದನ್ನು ಸೀಡಿಂಗ್ ಕೊಡಿ ಅಂದ್ರೆ ನಾವು ಬೇಡ ಇದು ಸೀಡಿಂಗ್ ಬೇಡ ನೀವು ಬೇರೆ ಹೊರಗಡೆ ತೊಗೊಂಡು ಹಾಕಿದ್ರು, ಯಾಕಂದರೆ ಸೆಕೆಂಡ್ ಟ್ರಿಪ್ ಬರುತ್ತೋ ಇಲ್ಲವಂತ ನಮಗೂ ಡೌಟ್ಸ್ ಇರ್ತದೆ. ಆಮೇಲೆ ಒಂದು ವರ್ಷ ಆದಮೇಲೆ ನಮಗೂ ಗೊತ್ತಾಯ್ತು ಇದೇನಾಗಲ್ಲ, ಇದು ಕಾಮನ್ ನೆಕ್ಸ್ಟ್ ಸೀಡಿಂಗು ಕೊಡ್ಬೋದು, ಹೈಬ್ರಿಡ್ ವೆರೈಟೀಸ್ ಏನಲ್ಲ ಇದು, ನಾರ್ಮಲ್ ಸ್ಟೇಜಸ್ ಅಂತ ಆಮೇಲೆ ಗೊತ್ತಾಗಿದೆ. ನೀವು ಹಾಕಿದ್ದು ಹೈಬ್ರಿಡ್ ಅಲ್ಲ, ಹೈಬ್ರಿಡ್ ಅಲ್ಲ, ಅದು ಮಾಮೂಲಿ ನಾರ್ಮಲ್ ತಳಿ, ದೇಶ ತಳಿನೇ ಅದು. ಹೊಸದಾಗಿ ಮಾಡಿದ ನಾನು ನಾರ್ಮಲ್ ತಳಿನೇ ಅದು. ಹೈಬ್ರಿಡ್ ವೆರೈಟೀಸ್ ಅಂತ ನಾವೇನು ಮಾಡೋದು 10 ಕೆಜಿ ಇತ್ತಲ್ಲ ಸಾಕಾಗುತ್ತೋ ಇಲ್ಲೋ ಅನ್ನೋದನ್ನ ಇಟ್ಟಿದ್ದು. ಬಟ್ ಆಮ ಒಬ್ಬ ರೈತನ ಕೊಟ್ಬಿಟ್ಟು ಅವನು ಪಾಪ ವ್ಯವಸಾಯ ಹಾಳು ಮಾಡ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಯಾರಿಗೂ ಕೊಡಕ್ಕೆ ಹೋಗಲಿಲ್ಲ ಬೇಡ ಅಂತ. ಈಗ ಸಣ್ಣ ಭತ್ತ ಸಾಕಷ್ಟು ವೆರೈಟೀಸ್ ಇದೆ, ಕಣ್ಣು ಬೇಕಾದ ವೆರೈಟೀಸ್ ಇದೆ, ಕಣ್ಣು ಬೇಕಾದಾಗ ವ್ಯವಸಾಯ ನಡೀತಿದೆ. ಈಗ ಎಷ್ಟು ಬೇಕಂದ್ರೆ 30 ಕ್ವಿಂಟಲ್ ಅಂದ್ರೆ ಅಷ್ಟೇ ಬೆಳಿಬೋದು ಇವತ್ತು. ಎಲ್ಲದಕ್ಕಿಂತ ಮುಂಚೆ ನಾವು ಏನ್ ಮಾಡ್ಬೇಕು ಅಂದ್ರೆ ಭೂಮಿನ ಮಾಗಿ ಉಳುಮೆ ಮಾಡಿ ಹದ ಮಾಡಬೇಕು. ಫಸ್ಟ್ ನಾವು ವ್ಯವಸಾಯದಲ್ಲಿ ಅಭಿವೃದ್ಧಿ ಒಂದು ಬೇಕು ಅಂದ್ರೆ ಫಸ್ಟ್ ನಾವು ಯಾವ ಸಂದರ್ಭದಲ್ಲಿ ಮಾಡ್ತೀರಿ, ಗದ್ದೆ ಕುಯಿಲು ಆದ್ಮೇಲೆ, ಗದ್ದೆ ಕುಯಿಲು ಆದ್ಮೇಲೆ ಆ ಭೂಮಿನ ಚೆನ್ನಾಗಿ ದೊಡ್ಡ ಬಲರಾಮ ಮನೆಗಳಲ್ಲಿ ಹಾಕಿ ಎರಡು ಹುಳ ನೀಟಾಗಿ ಉಡಿಸ್ಬೇಕು ಅದನ್ನ. ಫಸ್ಟ್ ಭೂಮಿ ಚೆನ್ನಾಗಿ ಕಾಯ್ಬೇಕು ಅಂದ್ರೆ ತುಂಬಾ ಸಣ್ಣದಾಗ ಬೇಡ. ಹಾ, ಬಲರಾಮ ನೇಗಿಲಲ್ಲಿ ದೊಡ್ಡ ನೇಗಿಲು ಅಂತಿದೆ, ಈಗೇನು ಬಿಡಿ ಈಗ ನೇಗಿಲಲ್ಲಿ ಉಳುವಂಥದ್ದಿಲ್ಲ, ಈಗೆಲ್ಲ ಟ್ರ್ಯಾಕ್ಟ್ರಲ್ಲೇ ಮಾಡುವಂಥದ್ದು. ಟ್ರ್ಯಾಕ್ಟ್ರಲ್ಲಿ ಅದು ದೊಡ್ಡ ನೇಗಿಲು ಬಲರಾಮ ನೇಗಿಲಲ್ಲಿ ಉಳಿಸೋದ್ರಿಂದ ಭೂಮಿ ಚೆನ್ನಾಗಿ ಕೀಳುತ್ತೆ, ಚೆನ್ನಾಗಿ ಕಿತ್ತು ಕೆಳಗಡೆ ಮೇಲೆ ಮೇಲೆ ಮಣ್ಣು ಪಟ್ಟಾಯಿಸುತ್ತದ್ದು. ಒಂದು ಹುಳ ಮಾಡಬಾರ್ದು, ಎರಡು ಹುಳ ಮಾಡಬೇಕು ಯಾವಾಗಲೂ ಅದನ್ನು. ಎರಡು ಹುಳ ಮಾಡಿದ್ರೆ ಭೂಮಿ ಎಲ್ಲ ಕಂಪ್ಲೀಟ್ ಎಲ್ಲ ಮಿಕ್ಸ್ ಆಗುತ್ತದ್ದು. ಆಮೇಲೆ ಚೆನ್ನಾಗಿ ಒಳಗದಾಗ ಭೂಮಿ, ಅದರಲ್ಲಿ ಕೆಲವು ಕ್ರಿಮಿಗಳಿದ್ರೆ ಅಥವಾ ಕೆಲವು ದೋಷಗಳಿದ್ರೆ ಅದೇನಂತ ಬಿಸಿಲು ತಾಪಕ್ಕೆ ಎಲ್ಲ ಓಟಾಗ್ಬಿಡುತ್ತದ್ದು. ಹುಳುಗಳಿದ್ರು ಬಿಸಿಲು ತಾಪಕ್ಕೆ ಏನಾಗುತ್ತೆ, ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆಗ್ಬಿಡುತ್ತೆ. ಮೇಲ್ಗಡೆ ಬಂದಾಗ ಕೆಲವು ಪಕ್ಷಿಗಳು ತಿನ್ಕೊಳ್ತವೆ, ಕೆಲವು ಇದು ಇದು ಮಾಡುತ್ತೆ. ನಾವು ಉಳುವಾಗ ಎಷ್ಟು ಪಕ್ಷಿಗಳಲ್ಲಿ ಓಡಾಡ್ತಿದೆ ಅಂದ್ರೆ ನಮ್ಮ ಭೂಮಿಲಿ ಅಷ್ಟು ಕ್ರಿಮಿಗಳಿದಾವೆ, ಅಷ್ಟು ಎರೆಹುಳಿದಾವೆ, ಕೀಟಗಳಿದಾವೆ ಅಂತ ನಾವು ಥಿಂಕ್ ಮಾಡ್ಬೇಕು ಅದನ್ನ. ಆ ಮಾಗಿ ಉಳುಮೆನ ಮಾಡಾದ್ಮೇಲೆ ಮತ್ತೆ ಏನಾದ್ರು ಅದು ಮಳೆಗಿಳೆ ಬಿದ್ದು ಕಳೆ ಬಂದ್ರೆ ಮತ್ತೆ ಉಳುಮೆ ಮಾಡ್ಬೇಕು ನಾವು ಅದನ್ನ. ಆ ಹುಲ್ಲು ಕಳೆ ಬಂದು ಏನಾದ್ರು ಮತ್ತೆ ಆದರೆ ಅದು ಪ್ರಯೋಜನ ಆಗಲ್ಲ, ಅದು ತಿರ್ಗಿ ಮಾಮೂಲಿ ಗಟ್ಟಿಯಾಗುತ್ತೆ ಭೂಮಿ. ಅದು ಏನು ಪ್ರಯೋಜನ ಆಗಲ್ಲ. ಒಂದು ಎರಡು ಸಲ ಉಳುಮೆ ಮಾಡಿಸಿ ನೀವು ಬಿಟ್ಟು ಕಡೆ ಭೂಮಿ ಚೆನ್ನಾಗಿಟ್ಕೊಂಡು ಇದನ್ನು ಒಳ್ಳೆ ಹಸಿರೆಲೆ ಸೊಪ್ಪನ್ನ ಚೆನ್ನಾಗಿ ಬರುವಂಥದ್ದು. ಹಸಿರೆಲೆ ಸೊಪ್ಪು ಯಾವಾಗ ಹಾಕ್ಬೇಕು ಅಂದರೆ ಮೇ ಕಡೆಗೆ ಹಾಕ್ಬೇಕಿಲ್ಲ, ಜೂನ್ ಮೊದಲನೇ ವಾರದಲ್ಲಿ ಹಾಕ್ಬೇಕು. ಇವರು ಮುಂಚೆ ಏಪ್ರಿಲಲ್ಲಿ ಹಾಕಿದ್ರೆ ಅದು ಉಪಯೋಗಕ್ಕೆ ಬರಲ್ಲ, ಅದು ಎಲ್ಲ ಉಪಯೋಗ ಅದು ಕಂಪ್ಲೀಟ್ ಎಲ್ಲ ಕಡ್ಡಿ ಆಗ್ಬಿಡುತ್ತೆ ಎಲ್ಲ ಒಳಗಡೆ. ಅದ್ರಲ್ಲಿ ಶಾರಾಂಶನೇ ಇರಲ್ಲ, ಮೇಲ್ಗಡೆ ನಾಲ್ಕು ಕೆಲೆ ಬಿಟ್ಟರೆ ಇನ್ನೇನು ಇರಲ್ಲ, ಅದರಲ್ಲಿ ಕೆಳಗಡೆ ಎಲ್ಲ ಕಡ್ಡಿ ಇರುತ್ತೆ. ಬೇಕಾದ್ರೆ ನೀವು ನೋಡ್ಬೋದು ಆ ಕಡ್ಡಿ ಕರಗಲ್ಲ, ಅದರಿಂದ ಏನು ಪೋಷಕಾಂಶ ಇರಲ್ಲ, ಅದರಲ್ಲಿ ಎಲ್ಲ ಒಡ್ಡೋಗುತ್ತೆ. ನೀವು ಒಂದು ಸಾರಾಂಶ ಬೇಕು ಅಂತಂದ್ರೆ ಅದನ್ನ 40-50 ದಿವಸ ಅಥವಾ 55 ದಿವಸದೊಳಗೆ ಭೂಮಿಗೆ ಸೇರ್ಬೇಕದು. ಅದರಲ್ಲಿ ಕೆಲವು ರಂಜಕ ಇರುತ್ತದೆ, ಸಾರಜನಕ ಇರುತ್ತೆ, ಪೊಟಾಸ್ ಇರುತ್ತೆ, ಎಲ್ಲ ಇರುತ್ತೆ. ಒಂದು ಎಕರೆಗೆ ಬೀಜ ಹಾಕ್ಬೇಕಂದ್ರೆ ಮಿನಿಮಮ್ 15-18 ಕೆ ಜಿ ಬೀಜ ಹಾಕ್ಬೇಕು ನೀವು. ಈಗ ಒಂದು 8 ಕೆ ಜಿ ಡ್ಯಾಂಚಿ ಬೇಕು, ಒಂದು 5-6 ಕೆ ಜಿ ಸಣಬು ಬೇಕು, ಒಂದು 3 ಕೆ ಜಿ ಅದಕ್ಕೆ ತಡ್ನಿ ಬೇಕು, ಇನ್ನೊಂದು 2 ಕೆ ಜಿ ಬೇರೆ ಯಾವ್ದಾದ್ರು ಈ ಉಚ್ಚಳ್ಳು ಅದು ಅಂತವೆಲ್ಲ ಹಾಕಬಾರ್ದು. ಒಂದು 2-3 ಕೆ ಜಿ ಉಳ್ಳಿಯ ಜೊತೆಗೆ ಒಟ್ಟಿಗೆ ಬಿತ್ತನೆ ಮಾಡ್ಬಿಡ್ತೀವಿ, ಎಲ್ಲರೂ ಮಿಕ್ಸ್ ಮಾಡ್ಬಿಟ್ಟು ಒಟ್ಟಿಗೆ ಬಿತ್ತನೆ ಮಾಡ್ಬೇಕು. ಅದನ್ನ ಮಿನಿಮಮ್ 15-18 ಕೆ ಜಿ ಇರಬೇಕು ಒಂದು ಎಕರೆಗೆ. ನೀವು ಹಾಕಿ ಚೆನ್ನಾಗಿ ಸಮೃದ್ಧಿಯಾಗಿ ಕಾಳು ಚೆಲ್ಬಿಟ್ಟು ಉಳುಮೆ ಮಾಡಿಸಿ, ಅದು ಕಲ್ಟಿವೇಟರಲ್ಲೇ ಮೇಲೆ ಉಳುಮೆ ಮಾಡಿಸಿ. ನಮ್ದೇಗೆ ಒಂಚೂರು ಗಲೀಜು ಇರಬಾರ್ದು, ಸೆತ್ತೇ ಇರಬಾರ್ದು, ಉಳುಮೆ ಮಾಡಿಸಿ. 40 ದಿನ ಕಳೆದ್ಮೇಲೆ ನಿಮ್ಮ ಮಳೆ ಮಾದಾನ ಇದೋ ಮತ್ತೆ ಬೀಳುತ್ತೆ. ಸಮೃದ್ಧಿಯಾದ ಮಳೆ ಆಯ್ತಾ, ಸಮೃದ್ಧಿಯಾಗಿ ಡಯನ್ಸಿ ಬೆಳಗಿದೆ ನಿಮಗೆ. ಮಳೆ ಕಡಿಮೆ ಆಯ್ತಾ, ಸಣಬುವೆ ಉರುಳಿನೂ ಹೇರಳವಾಗಿ ಬರುತ್ತೆ ನಿಮಗೆ. ಯಾವ್ದಾರ ಒಂದು ಸೊಪ್ಪು ನಿಮ್ಗೆ ಇದ್ದೇ ಇರುತ್ತೆ ಹಸರಲ್ಲಿ ಗೊಬ್ಬರ, ಅದನ್ನು ಭೂಮಿಗೆ ಮರ್ಚು ಮಾಡಿ. ಮರ್ಚು ಮಾಡೋಕೆ ಮುಂಚೆ ನೀವು ಬೇಕಾದ್ರೆ ಒಂದು ನೀರು ಬಿಟ್ಬಿಟ್ಟು ಆ ಬೇರನ್ನ ಕಿತ್ತು ನೋಡಿ, ಒಳಗಡೆ ಸಣ್ಣ ಸಣ್ಣ ಗಂಟುಗಳಿರ್ತವೆ ಅದರೊಳಗೆ. ಆ ಗಂಟುಗಳು ಎಷ್ಟಿರುತ್ತೆ ಅದರಲ್ಲಿ, ಅಷ್ಟು ಗಂಟಿದ್ರೆ ನಿಮ್ಮ ಭೂಮಿಯಲ್ಲಿ ಹಸಿರೆಲೆ ಗೊಬ್ಬರ ನೀವು ಇಷ್ಟು ಸೇರಿಸಿದ್ರೆ ಒಂದು ಎಕರೆಗೆ ಕಮ್ಮಿ ಅಂದ್ರೆ 8-10 ನೀವು ಗೊಬ್ಬರ ಹಾಕ್ದಂಗೆ ಆಗುತ್ತೆ ಒಂದು ಎಕರೆ. ಈಗ ಆಯ್ತು, ನಿಮ್ಗೆ ಈಗ ಹಸಿರೆಲೆ ಗೊಬ್ಬರವನ್ನ ಬೆಳಿಬೇಕು ಅಂತ ಬಿತ್ತನೆ ಮಾಡ್ಬೇಕು ಅಂತ ಹೇಳ್ತೀರಿ. ಈಗ ಒಂದು ಬೆಳೆಗೆ ನೀರು ಕೊಡ್ತಾರೆ ನಾಲೆ ಬೈಲಲ್ಲಿ, ನಿಮ್ಗೆ ನಾಟಿ ಮಾಡುವಂತ ಸಂದರ್ಭದಲ್ಲಿ ಮಾತ್ರ ಅವರು ನೀರು ಬಿಡುಗಡೆ ಮಾಡೋದು, ಅದಕ್ಕೆ ಮುಂಚೆ ನೀರು ವ್ಯವಸ್ಥೆ ಇರೋಲ್ಲ. ಆಗ ನೀವು ಹಸಿರೆಲೆ ಗೊಬ್ಬರಕ್ಕೆ ನೀರಲ್ಲಿಂದ ತರ್ತಾರೆ. ಮಳೆ ಆಶ್ರಯ ಅದು ಅಷ್ಟೇ. ಮಳೆ ಆಗಲಿಲ್ಲ, ಮಳೆ ಆಗಲಿ ಅಂದ್ರೆ ಪ್ರಕೃತಿ ಮುಂದೆ ನಾವೇನು ಅಲ್ಲ. ಬಟ್ ಸಾಧ್ಯವಾದಷ್ಟು ಪ್ರಕೃತಿ ಅಷ್ಟು ಮೋಸ ಮಾಡಲ್ಲ, ಸ್ವಲ್ಪನಾರು ಪ್ರಕೃತಿ ಮಳೆ ಕೊಟ್ಟೆ ಕೊಡುತ್ತೆ. ನಿಮ್ಗೆ ಒಟ್ಟಿನಲ್ಲಿ ನಮ್ಗೆ ಇಲ್ಲಿವರೆಗೆ ಆ ಥರ ಅನುಭವ ಇಲ್ಲೂ ಆಗಲಿಲ್ಲ. ನಿಮ್ಗೆಲ್ಲ ಹಾಕಿದಾಗ ಬೆಳೆದಿರಕ್ಕೆ ಪ್ರಕೃತಿ ಸಹಕರಿಸಿದೆ. ನಮ್ಗೆ ಕುಮಾರ್ ಅವ್ರಿಗೆ ಆಗಿದೆ ಅಂದ್ರೆ ಆ ಪ್ರದೇಶದಲ್ಲಿ ಎಲ್ಲರಿಗೂ ಆಗಿರುತ್ತೆ ಅಂತಾನೆ ಅರ್ಥ. ನನಗೆ ಅವು ಆಗಿದೆ ಎಲ್ಲರಿಗೂ. ಸಾಕಷ್ಟು ಜನ ನಾವು ಹಾಕೋದೇ ಸೊಪ್ಪನ್ನ ವೆಯ್ಟ್ ಮಾಡ್ತಾ ಇರ್ತಾರೆ, ಇನ್ನೂ ನಮ್ಮ ಅಣ್ಣ ಏನೋ ಹಾಕಿಲ್ವಲ್ಲ, ಖಾಲಿ ಬಿಟ್ಟಿದ್ದಾರೆ, ಈಗಿರೋರ್ಗೆ ಹಾಕ್ತಿದಾರಲ್ಲ ನೀವು. ಮತ್ತೆ ಇನ್ಯಾವ ರೀತಿಯ ಪ್ರಯೋಗಗಳನ್ನ ನೀವು ನಿಮ್ಮ ಜಮೀನಲ್ಲಿ ಇವಾಗ ಕೈಗೊಳ್ತಾ ಇದ್ದಾರೆ? ಇದನ್ನ ಮಾಡಾದ್ಮೇಲೆ